ಸಾಮರ್ಥ್ಯ ಯೋಜನೆಯಡಿ ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ, ಮುಖ್ಯಮಂತ್ರಿ. ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್ 3 ದಿನಗಳ ಭೇಟಿಗಾಗಿ ನಾಳೆ ಬೆಂಗಳೂರಿಗೆ ಆಗಮನ. ಇದೇ 12ರಂದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಭೇಟಿ, ಸಂಚಾರ ಮಾರ್ಗದಲ್ಲಿ ಬದಲಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಕೈತೋಟ ಕ್ರಾಂತಿ, ವಿಷಮುಕ್ತ ಅನ್ನದ ಬಟ್ಟಲು, ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 16ನೇ ಕಂತಿನಲ್ಲಿ ಇಂದು ಗೆಡ್ಡೆ ಗೆಣಸು ಬೆಳೆಯುವ ವಿಧಾನ, ಈ ವಿಷಯದ ಕುರಿತು ಮಾತನಾಡುವವರು ಹರಿಕೃಷ್ಣ ಕಾಮತ್. ನಮಗೆ ಆಹಾರ ಎಂದರೆ ಅಕ್ಕಿ, ಗೋಧಿ, ಜೋಳ, ರಾಗಿ ಮಾತ್ರ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಆದರೆ ನಮಗೆ ನಮ್ಮ ಅರಿವಿಗೆ ಬಾರದ ಪೋಷಕಾಂಶಗಳ ಖಜಾನೆಯಾದ ಗೆಡ್ಡೆಗೆಣಸಿನ ಬಗೆಗಿನ ನಮ್ಮ ಅರಿವು ಕಡಿಮೆ. ಹೆಚ್ಚು ಆರೈಕೆ ಕೇಳದೆ, ನಿಸರ್ಗಕ್ಕೆ ಹಾನಿ ಮಾಡದೆ ಬೆಳೆಯುವ ಗೆಡ್ಡೆಗೆಣಸುಗಳು ಆಹಾರ ಮಾತ್ರ ಅಲ್ಲ, ಔಷಧಿಯೂ ಕೂಡ. ವಾತಾವರಣ ಬದಲಾವಣೆಯ ಸಮಸ್ಯೆಗೆ ಪರಿಹಾರವಾಗಬಲ್ಲ ಬರ ನಿರೋಧಕ ಗುಣದ ಗೆಡ್ಡೆಗೆಣಸು ಭವಿಷ್ಯದ ಆಹಾರ ಎಂಬುದು ನನ್ನ ಭಾವನೆ. ಇಂದು ದಾಂಗುಡಿ ಇಡುತ್ತಿರುವ ರೆಡಿ ಟು ಈಟ್ ಆಹಾರ ಸಂಸ್ಕೃತಿ ಗೆಡ್ಡೆಗೆಣಸಿನ ವೈವಿಧ್ಯ ಮತ್ತು ಜ್ಞಾನವನ್ನು ಮೂಲೆಗುಂಪು ಮಾಡಿದೆ. ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೋಟ್ ಮಾತ್ರ ಗೆಡ್ಡೆ ಎನಿಸಿ 3 ಹೊತ್ತು ಅದನ್ನೇ ತಿಂದು ಆರೋಗ್ಯ ಕೆಡಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಕೈತೋಟದಲ್ಲೇ ವರ್ಷಪೂರ್ತಿ ಸಾವಯವ ತರಕಾರಿಗಳನ್ನು ಬೆಳೆದು ಬಳಸಬೇಕು ಎನ್ನುವರು ಗಿಡ ತರಕಾರಿ, ಬಳ್ಳಿ ತರಕಾರಿ, ಸೊಪ್ಪು ತರಕಾರಿ, ದೀರ್ಘಾವಧಿ ಬೆಳೆ ಕೊಡುವ ತರಕಾರಿಗಳ ಜೊತೆಗೆ ಗೆಡ್ಡೆ ತರಕಾರಿಗಳನ್ನು ಬೆಳೆಯಲೇಬೇಕು. ಗೆಡ್ಡೆ ಗೆಣಸುಗಳಿಗೆ ರೋಗಗಳು ಕಡಿಮೆ, ಮಳೆಯಾಧಾರಿತವಾಗಿ ಬೆಳೆಯಬಹುದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಫೆಬ್ರವರಿ ವರೆಗೆ ಬೇಕಾದಾಗ ಭೂಮಿಯಿಂದ ಅಗೆದು ಬಳಸಬಹುದಾಗಿದೆ. ಗೆಡ್ಡೆಗೆಣಸುಗಳನ್ನು ಬೆಳೆಯಲು ನೀರು ನಿಲ್ಲದಿರುವ ಜಾಗವಿರಬೇಕು. ಮರ ಗಿಡಗಳ ನೆರಳಿನಲ್ಲೂ ಬೆಳೆಯಬಹುದು. ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯುವುದಾದರೆ ಸ್ವಲ್ಪ ಇಳಿಜಾರು ಇರುವ ಜಾಗ ಸೂಕ್ತ. ಕೈತೋಟಗಳಲ್ಲಿ ಏರುಮಡಿಗಳನ್ನು ಮಾಡಿ ನೆಡಬಹುದು. ತಾರಸಿ ತೋಟಗಳಲ್ಲಾದರೆ ಹಣ್ಣು ತರಕಾರಿ ಸಾಗಾಣಿಕೆಗೆ ಉಪಯೋಗಿಸುವ ಹಳೆಯ ಕ್ರೇಟ್ಗಳಲ್ಲೂ ಬೆಳೆಯಬಹುದಾಗಿದೆ. ಗೆಡ್ಡೆಗಳನ್ನು ಬೆಳೆಯುವಾಗ ಇಲಿ, ಹೆಗ್ಗಣ್ಣ ಹಾಗೂ ಹಂದಿಯ ಉಪದ್ರ ಇರುತ್ತದೆ. ಇದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಹೆಚ್ಚಿನ ಎಲ್ಲ ಗೆಡ್ಡೆಗಳನ್ನು ನಾಟಿ ಮಾಡುವುದು ಯುಗಾದಿಯ ನಂತರ ವಿಷು ಸಂಕ್ರಮಣದ ಆಸುಪಾಸಿನಲ್ಲಿ. ಸಾಂಬ್ರಾಣಿ ಗೆಡ್ಡೆಗಳನ್ನು ಜುಲೈ ತಿಂಗಳಿನಲ್ಲಿ ನಾಟಿ ಮಾಡಿದರೆ ಉತ್ತಮ ಫಸಲನ್ನು ಪಡೆಯಬಹುದು. ಶುಂಠಿಯನ್ನು ಸಣ್ಣ ಪ್ರಮಾಣದಲ್ಲಿ ಬೆಳೆಯುವಾಗ ವರ್ಷ ಪೂರ್ತಿ ಬೆಳೆಯಬಹುದು. ಪೊಟ್ಯಾಶ್ಯುಕ್ತ ಗೊಬ್ಬರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅವಶ್ಯಕ. ಅದಕ್ಕಾಗಿ ನಮ್ಮ ಪೂರ್ವಜರು ನಾಟಿ ಮಾಡುವ ಮೊದಲು ತರಗೆಲೆ, ಅಡಿಕೆ ಮರದ ಗರಿಗಳನ್ನು ಸಾಲುಗಳಲ್ಲಿ ಹಾಕಿ ಸುಡುತ್ತಿದ್ದರು. ಇದರಿಂದ ಪೊಟ್ಯಾಶ್ಯುಕ್ತ ಗೊಬ್ಬರ ದೊರೆಯುವುದರ ಜೊತೆಗೆ ಬೇರುಗಳಿಗೆ ಕಾಡುವ ಹುಳ ಮತ್ತು ರೋಗಗಳಿಂದ ರಕ್ಷಣೆ ಪಡೆಯುತ್ತಿದ್ದರು. ಗೆಡ್ಡೆಗೆಣಸುಗಳಲ್ಲಿ ಬಳ್ಳಿಯಾಗಿ ಹಬ್ಬುವ ಹಾಗೂ ಸಾಧಾರಣ ಗಿಡಗಳಾಗಿ ಬೆಳೆಯುವ 2 ಪ್ರಭೇದಗಳಿವೆ. ಬಳ್ಳಿಯಾಗಿ ಹಬ್ಬುವ ಜಾತಿಗೆ ಸೇರಿದ ಸಿಹಿಗೆಣಸನ್ನು ಬೇಯಿಸಿ ಅಥವಾ ಹಾಗೆಯೇ ತಿನ್ನಬಹುದು. ಚಟ್ಟಿಗಳಲ್ಲಿ ಅಥವಾ ಕ್ರೇಟ್ಗಳಲ್ಲಿ ಬೆಳೆಯುವಾಗ ನಾಟಿ ಮಾಡುವ ಸುಮಾರು 15-20 ದಿನ ಮೊದಲೇ ಮಣ್ಣಿನ ಮಿಶ್ರಣವನ್ನು ತಯಾರಿಸಬೇಕು. ಮಣ್ಣಿನ ಮಿಶ್ರಣವನ್ನು ತಯಾರಿಸುವಾಗ ಮಣ್ಣು, ಮರಳು, ಸುಡುಮಣ್ಣು ಅಥವಾ ಕಟ್ಟಿಗೆ ಬೂದಿ, ಗೊಬ್ಬರ, ಬಾಳೆದಿಂಡ ಚೂರು, ಸುಣ್ಣ ಹಾಗೂ ಕೈಬೇವಿನ ಹಿಂಡಿಯನ್ನು ಮಿಶ್ರ ಮಾಡಿಕೊಳ್ಳಬೇಕು. ನಾಟಿ ಮಾಡಲು ತೀರಾ ಎಳೆದು ಅಲ್ಲದ ಹೆಚ್ಚು ಬೆಳೆಯದ 8-9 ಇಂಚಿನ ತುಂಡನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ. ಲಂಬವಾಗಿ ನೆಡಬಾರದು. 45 ಡಿಗ್ರಿಯಷ್ಟು ಓರೆಯಾಗಿ ಕನಿಷ್ಠ 6-7 ಇಂಚಿನಷ್ಟು ಅಥವಾ 2-3 ಗಂಟುಗಳು ಮಣ್ಣಿನ ಒಳಗೆ ನಿಲ್ಲುವಂತೆ ನೆಡಬೇಕು. 1 ಬುಡದಲ್ಲಿ 2-3 ಬಳ್ಳಿಗಳನ್ನು ಒಟ್ಟಿಗೆ ನೆಡಬಹುದು. 1.5 ಅಡಿ ಅಂತರದಲ್ಲಿ ಸಾಲಿನಿಂದ ಸಾಲಿಗೆ 2.5 ಅಡಿ ಅಂತರದಲ್ಲಿ ಬೆಳೆಯಬಹುದು. ಸ್ಪ್ರಿಂಕ್ಲರ್ ನೀರು ಹಾಕಿದರೆ ಗೆಡ್ಡೆಗಳ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತದೆ. ಗೆಣಸು 3-4 ತಿಂಗಳ ಬೆಳೆಯಾಗಿದ್ದು ಹೂ ಬಿಟ್ಟರೆ ಕೊಯ್ಲಿಗೆ ಸಿದ್ಧವಾಗಿದೆ ಎಂದು ಅರ್ಥೈಸುವುದು. ಸಿಹಿಗೆಣಸಿನಲ್ಲಿ ಹಲವಾರು ವಿಧಗಳಿವೆ. ಅವುಗಳೆಂದರೆ ಬಿಳಿ ಉದ್ದ, ಬಿಳಿ ದುಂಡಾಕಾರ, ಕ್ಯಾರೆಟ್ ಬಣ್ಣ, ಬೀಟ್ರೂಟ್ ಬಣ್ಣ, ಕೆಜಿ ಗೆಣಸು, ಹಪ್ಪಳ ಗೆಣಸು ಇತ್ಯಾದಿ. ಕಲಶ ಕೆಸು, ಮುಡ್ಲಿ ಕೆಸು, ಮೊಟ್ಟೆ ಕೆಸು, ಚೀಪಿನ ಕೆಸು, ಚುಕ್ಕಿ ಕೆಸು, ಸಹಸ್ರಮುಖಿ ಕೆಸು, ಹೆಗ್ಗೆಸು, ಕರಿ ಕೆಸು, ಸುರಿಸಿದ ಕೆಸು, ಬಲ್ಲಿ ಕೆಸು ಮುಂತಾದವುಗಳು ಕೆಸುವಿನ ವಿವಿಧ ತಳಿಗಳು. ಕೆಸುವಿನ ಎಳೆಗಳನ್ನು ನಿರಂತರ ತೆಗೆದರೆ ಗೆಡ್ಡೆಗಳ ಬೆಳವಣಿಗೆ ಕುಂಠಿತ ಆಗುತ್ತದೆ. ಕೆಸುವಿನ ಗೆಡ್ಡೆಯ ಖಾದ್ಯವನ್ನು ತಯಾರಿಸುವಾಗ ಸುರಿಕೆ ಕಡಿಮೆ ಮಾಡಲು ಹುಣಸೆ ಹುಳಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಹೆಚ್ಚಿನ ಎಲ್ಲಾ ಗೆಡ್ಡೆಗಳ ಹೆಸರುಗಳು ಅವುಗಳ ಗೆಡ್ಡೆಗಳ ಆಕಾರಕ್ಕೆ ಅನುಗುಣವಾಗಿ ನಿರ್ಧಾರವಾಗಿದೆ. ಊರಿನಿಂದ ಊರಿಗೆ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯುವರು. ಅರಶಿನ, ಶುಂಠಿ, ಮಾವು ಶುಂಠಿ, ಕೂವೆ, ಶತಾವರಿ, ಕಸ್ತೂರಿ ಅರಶಿನ, ಕಪ್ಪು ಅರಶಿನ, ಕಪ್ಪು ಶುಂಠಿ ಮುಂತಾದವುಗಳನ್ನು ಅಡುಗೆ ಹಾಗೂ ಔಷಧಿಯ ತಯಾರಿಕೆಯಲ್ಲೂ ಸಹ ಬಳಸುವರು. ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್ ಚಳಿಗಾಲದ ಸಮಯದಲ್ಲಿ ನಮ್ಮ ಊರಿನಲ್ಲಿ ಬೆಳೆಯಬಹುದಾಗಿದೆ. ತುಪ್ಪಗೆಣಸು, ಬಳ್ಳಿ ಬಟಾಟೆ, ಚೀರಿಕೆ, ಕಟ್ಟೆಕನಗ, ಕುರಿಮುಳೆಗೆಡ್ಡೆ, ಪರ್ಪಲ್ ಆಮ್ ಮುಂತಾದವುಗಳು ಬಳ್ಳಿಯಾಗಿ ಹಬ್ಬುವ ಪ್ರಭೇದದ ಗೆಡ್ಡೆಗಳಾಗಿವೆ. ಆಲೂಗೆಣಸು, ಪರ್ಪಲ್ ಆಮ್ ಮುಂತಾದವುಗಳಿಗೆ ಒಳ್ಳೆಯ ಪೋಷಕಾಂಶಯುಕ್ತ ಗೊಬ್ಬರ ಕೊಟ್ಟರೆ 15-25 ಕೆಜಿಯಷ್ಟು ತೂಕದ ಗೆಡ್ಡೆಗಳನ್ನು ಪಡೆಯಬಹುದಾಗಿದೆ. ಇವುಗಳನ್ನು ಪಲ್ಯ, ದೋಸೆ, ಐಸ್ ಕ್ರೀಮ್, ಕೇಕ್ಗಳ ತಯಾರಿಸಲು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬಳಕೆ ಮಾಡುತ್ತಿದ್ದಾರೆ. ಯಾಕೂನ್ ಬೇಬಿ ಯಾಮ್ ಸ್ಟೋಕ್ಗಳು ಅತ್ಯಂತ ರುಚಿಕರ ಗೆಡ್ಡೆಗಳಾಗಿದ್ದು ಹೆಚ್ಚಿನ ಜನಪ್ರಿಯತೆಯನ್ನು ಪಡೆಯುತ್ತಿವೆ. ಅತ್ಯಂತ ಹೆಚ್ಚು ಬಳಕೆ ಮಾಡುವ ಗೆಡ್ಡೆಗಳಲ್ಲಿ ಸುವರ್ಣಗೆಡ್ಡೆಯು ಒಂದು. ಇವುಗಳಲ್ಲಿ ಮುಖ್ಯವಾಗಿ ತಿಳಿ ಹಳದಿ ಹಾಗೂ ತಿಳಿ ಕೆಂಪು ಬಣ್ಣದವುಗಳು ನಮಗೆ ಕಾಣಸಿಗುತ್ತದೆ. ತಿಳಿ ಕೆಂಪು ಬಣ್ಣದ ಗೆಡ್ಡೆಗಳು ಚೆನ್ನಾಗಿ ಬೇಯುವುದಿಲ್ಲ ಮತ್ತು ಸ್ವಲ್ಪ ಪ್ರಮಾಣದ ತುರಿಕೆ ಇರುತ್ತದೆ. ಸುವರ್ಣಗೆಡ್ಡೆಯ ಬೀಜವನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಸುವರ್ಣಗೆಡ್ಡೆಯನ್ನು ತೆಗೆದುಕೊಂಡು ಅದರ ಮುಖ್ಯ ಟಿಸಿಲು ಬರುವ ಜಾಗವನ್ನು ಚೂರಿಯಿಂದ ಕೊರೆದು ತೆಗೆಯಬೇಕು. ಅನಂತರ ದಪ್ಪ ಸೆಗಣಿ ನೀರಿನಲ್ಲಿ ಮುಳುಗಿಸಿ ತೆಗೆಯಬೇಕು. ಈ ಗೆಡ್ಡೆಯನ್ನು ಬಿಸಿಲು ಬೀಳದ ಜಾಗದಲ್ಲಿ ಕವುಚಿ ಹಾಕಬೇಕು. 15-20 ದಿನಗಳಲ್ಲಿ ಗೆಡ್ಡೆಯ ಸುತ್ತಲೂ ಟಿಸಿಲು ಬರಲು ಆರಂಭಿಸುತ್ತದೆ. ಗೆಡ್ಡೆಯನ್ನು 4-5 ಭಾಗಗಳಾಗಿ ತುಂಡರಿಸಿ ನೆಡಬಹುದು. ಈ ಪ್ರಕ್ರಿಯೆಯನ್ನು ಯುಗಾದಿ ಅಥವಾ ಬಿಸು ಸಂಕ್ರಮಣದ ಆಸುಪಾಸಿನಲ್ಲಿ ಮಾಡುವುದು ಒಳ್ಳೆಯದು. ಮರಗೆಣಸು ಸುಮಾರು 6 ತಿಂಗಳ ಬೆಳೆಯಾಗಿದ್ದು ಇದರಲ್ಲಿ ಸಹ ಅನೇಕ ಪ್ರಭೇದಗಳಿವೆ. ಹಿಂದಿನ ಕಾಲದಲ್ಲಿ ಗೆಡ್ಡೆಗೆಣಸುಗಳ ಬೀಜವನ್ನು ಸೆಗಣಿ ಲೇಪನ ಮಾಡಿ ತಂಪು ಜಾಗದಲ್ಲಿ ಸಂಗ್ರಹಿಸಿ ಇಡುತ್ತಿದ್ದರು. ನಾವು ಇದರ ಬದಲಾಗಿ ಒಂದು ಬಕೆಟ್ ಅಥವಾ ಚಟ್ಟಿಯಲ್ಲಿ ಸ್ವಲ್ಪ ಮಣ್ಣನ್ನು ತುಂಬಿ ನಂತರ ಒಂದು ವಿಧದ ಗೆಡ್ಡೆಯನ್ನು ಇಡಬೇಕು. ನಂತರ ಅದರ ಮೇಲೆ ಒಂದು ಪದರ ಮಣ್ಣನ್ನು ಹಾಕಬೇಕು. ಅದರ ಮೇಲೆ ಇನ್ನೊಂದು ವಿಧದ ಗೆಡ್ಡೆಯನ್ನು ಹೀಗೆ 4-5 ಅಂತರದಲ್ಲಿ ಇಟ್ಟು ಗೆಡ್ಡೆಗಳ ಬೀಜವನ್ನು ಸಂರಕ್ಷಣೆ ಮಾಡಬಹುದಾಗಿದೆ. ಇಲಿ ಹೆಗ್ಗಣಗಳಿಂದಲೂ ಸಂರಕ್ಷಣೆ ಮಾಡಿಕೊಳ್ಳಲು ಇದೊಂದು ಸುಲಭ ಉಪಾಯವಾಗಿದೆ. ಜಾಸ್ತಿ ಪ್ರಮಾಣದಲ್ಲಿ ಬೀಜಗಳನ್ನು ಸಂಗ್ರಹಿಸಿ ಇಡುವವರು ಮನೆಯ ಹತ್ತಿರ ಸಣ್ಣ ಗುಂಡಿ ತೆಗೆದು ಮೇಲೆ ಹೇಳಿದ ಕ್ರಮವನ್ನು ಅನುಸರಿಸಬಹುದಾಗಿದೆ. ಮನುಷ್ಯ ಭೂಮಿಯಿಂದ ಗೆಡ್ಡೆಗೆಣಸುಗಳನ್ನು ಬೆಳೆದು ಬಳಸುತ್ತಿದ್ದಾಗ ರೋಗ ರುಜಿನಗಳು ಕಡಿಮೆ ಇದ್ದವು. ಯಾವಾಗ ಭೂಮಿಯಿಂದ ಚಿನ್ನವನ್ನು ಅಗೆದು ಧರಿಸಲು ಆರಂಭಿಸಿದನು ನಂತರ ರೋಗ ರುಜಿನಗಳು ಜಾಸ್ತಿಯಾದವು ಎನ್ನುವುದು ನನ್ನ ಅನಿಸಿಕೆ. ಗೆಡ್ಡೆಗೆಣಸುಗಳನ್ನು ಬೆಳೆಯಲು ಸುಲಭ, ಯಾವುದೇ ರೋಗ ರುಜಿನಗಳು ಇಲ್ಲದಿರುವ ಕಾರಣ ಕೀಟನಾಶಕಗಳ ಬಳಕೆ ಅವಶ್ಯಕತೆ ಇರುವುದಿಲ್ಲ. ಇಂತಹ ಗೆಡ್ಡೆಗೆಣಸುಗಳನ್ನು ಬೆಳೆಯೋಣ ಮತ್ತು ಬಳಸೋಣ. ಈ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಿ ಸಜೀವ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋಣ ಎಂಬುದು ನಮ್ಮ ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು ಇದರ ಆಶಯವಾಗಿದೆ. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 16ನೇ ಕಂತಿನಲ್ಲಿ ಗೆಡ್ಡೆಗೆಣಸು ಬೆಳೆಯುವ ವಿಧಾನ ಈ ವಿಷಯದ ಕುರಿತು ಮಾತನಾಡಿದವರು ಹರಿಕೃಷ್ಣ ಕಾಮತ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು ನಗರದ ಜನರಲ್ಲಿ ಮನಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 9448835606. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ.